1059 ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ. ಈ ಕ್ರೀಡಾಕೂಟವು ಮುಂದಿನ ತಿಂಗಳು ಹಾಂಕಾಂಗ್ನಲ್ಲಿ ನಡೆಯಲಿರುವ 19 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಸ್ಪರ್ಧೆಯಾಗಿರಲಿದೆ. ಭಾರತ ಅಥ್ಲೆಟಿಕ್ಸ್ ಫೆಡರೇಷನ್ ಈಗಾಗಲೇ ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತಾ ಮಾನದಂಡಗಳನ್ನು ಘೋಷಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಈ ಸ್ವತ್ತು ಅರ್ಜಿ ಸಲ್ಲಿಸಲು ಅವಕಾಶ, ಗ್ರಾಮೀಣಾಭಿವೃದ್ದಿ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೈಲ ಹಾಗೂ ಅನಿಲ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಿಲ್ಲ, ಬೆಂಗಳೂರಿನಲ್ಲಿ ತೈಲ ಮಾರುಕಟ್ಟೆ ಕಂಪನಿಗಳಿಂದ ಸ್ಪಷ್ಟನೆ. ರಾಜ್ಯದ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣ, ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ವಿದ್ಯಾರ್ಥಿಗಳು ಜ್ಞಾನ ಮತ್ತು ಕೌಶಲ್ಯ ಹೆಚ್ಚಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ತುಮಕೂರಿನಲ್ಲಿ ನಾಳೆಯಿಂದ 19 ವರ್ಷದೊಳಗಿನವರ ರಾಷ್ಟೀಯ ಅಥ್ಲೆಟಿಕ್ಸ್ ಸ್ಪರ್ಧೆ, 1000ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇನು? ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇನು? ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇನು? ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇನು? ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರೆ ಬಳತ್ತಿರುವ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ಇಂದ ರೈತರ ಕಾಲ್ ಸೆಂಟರ್ ಉಚಿತವಾಗಿ ಕರೆ ಮಾಡಿ. ಸಾಧ್ಯಂತ ಯಾವುದೇ ಫೋನ್ ಇಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವಂತಹ ಬಿಳಿ ಕಾಂಡ ಕೊರಕ ಕೀಟದ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೀಟ ವಿಜ್ಞಾನಿಗಳಾದಂಥ ಡಾಕ್ಟರ್ MS ಉಮಾ ಅವರು. ನಮಸ್ಕಾರ ಡಾಕ್ಟರ್ ಉಮಾ ಅವರೇ. ನಮಸ್ತೆ ಸರ್. ಮೊದಲಿಗೆ ಕಾಫಿ ಬಿಳಿ ಕಾಂಡ ಕೊರಕ ಕೀಟದ ಆರ್ಥಿಕ ಪ್ರಾಮುಖ್ಯತೆ ಏನು ಅಂತೀರಿ? ಅಂದ್ರೆ ಇದು ಎಷ್ಟು ಮಟ್ಟಿಗೆ ಹಾನಿ ಮಾಡುತ್ತೆ, ಇದರಿಂದ ಆರ್ಥಿಕವಾಗಿ ಎಷ್ಟು ನಷ್ಟ ಉಂಟಾಗಬಹುದು ಅಂತೀರಿ? ಎಲ್ಲ ಬೆಳೆಗಾರರಿಗೂ ನನ್ನ ನಮಸ್ತೆ ಸರ್. ಕಾಫಿ ಬೆಳೆಯು ಬಹುವಾರ್ಷಿಕ ಒಂದು ಬೆಳೆಯಾಗಿರೋದ್ರಿಂದ ಅದು ನಮಗೆ ಉತ್ತಮವಾದ ಇಳುವರಿಯನ್ನ ಕೊಡ್ಲಿಕ್ಕೆ ಒಂದು 6 ಸಾಮಾನ್ಯವಾಗಿ 6-7 ತಗೊಳ್ಳುತ್ತೆ. ಈ ಕಾಫಿ ಕಾಂಡ ಕೊರಕವು ಕಾಂಡವನ್ನೇ ಕೊರೆಯುವ ಕೀಟವಾಗಿದ್ದು ಒಂದು ಪ್ರಮುಖವಾಗಿ ಮುಖ್ಯ ಕಾಂಡ ಮತ್ತು ದಪ್ಪ ತಾಯಿ ರೆಕ್ಕೆಗಳನ್ನ ಇದು ಹಾನಿ ಮಾಡುತ್ತೆ. ಹಾಗಾಗಿ ನಮ್ಗೆ ಏನಾಗುತ್ತೆ ಅಂದ್ರೆ ಸಂಪೂರ್ಣ ಆ ಗಿಡನೇ ಒಣಗಿ ಹೋಗುತ್ತೆ, ಸತ್ತೋಗ್ಬಿಡುತ್ತೆ. ನಂತರದಲ್ಲಿ ಪುನಃ ಹೊಸದಾಗಿ ಗಿಡ ಹಾಕಿ ಅದ್ರ ಆಫ್ಟರ್ ಕೇರಿಂಗ್ ಎಲ್ಲ ಮಾಡಿ ಅದು ಒಂದು ಇಳುವರಿ ಕೊಡೋ ಮಟ್ಟಕ್ಕೆ ಬರಬೇಕು ಅಂದ್ರೆ ಏನಿಲ್ಲ ಅಂದ್ರೂ ಒಂದು 800 ರೂಪಾಯಿ ಅಷ್ಟು ಅವರಿಗೆ ಲಾಸ್ ಆಗುತ್ತೆ. ಹಾಗಾಗಿ ಇದರ ಮುಂಜಾಗ್ರತಾ ಕ್ರಮಗಳನ್ನ ಅಳವಡಿಸಿಕೊಂಡು ಇದರ ನಿರ್ವಹಣೆಯನ್ನ ಮಾಡುವುದು ಬಹಳ ಮುಖ್ಯವಾಗಿದೆ. ಅಂದ್ರೆ ಸಾಕಷ್ಟು ಇದು ಆರ್ಥಿಕವಾಗಿ ನಷ್ಟ ಉಂಟು ಮಾಡುತ್ತೆ. ಹೌದು ಹೌದು, ನಮ್ಮ ಕಾಫಿ ಬೆಳೆಗಾರರಿಗೆ. ಹೌದು, ಅಂದ್ರೆ ಇಡೀ ಗಿಡನೇ ಹೋಗೋದ್ರಿಂದ 100% ಕೂಡ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಹೌದು, ಅದರ ಪ್ರಮಾಣ ಏನಾಗುತ್ತೆ ಅಂದ್ರೆ ಒಂದು ಎಕರೆಯಲ್ಲಿ ಎಷ್ಟಿದೆ, ಅವರ ಒಂದು ಇನ್ಫೆಸ್ಟೆಡ್ ಪ್ಲಾಂಟ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಮತ್ತೆ ಅದರ ಒಂದು ಇದು ನಿರ್ಮಾಣ ಆಗ್ತಾ ಹೋಗುತ್ತೆ ಅದು. ಈಗ ನಮ್ಮಲ್ಲಿ ಸಾಧಾರಣವಾಗಿ ನಾವು ಈ ಅರೇಬಿಕಾ ಮತ್ತೆ ರೋಬಸ್ಟ ಅಂತ ಕಾಫಿ ಪ್ರಭೇದಗಳನ್ನ ಬೆಳೀತಾ ಇದ್ದೀವಿ, ಮುಖ್ಯವಾಗಿ ಯಾವ ಒಂದು ಕಾಫಿನಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಅಂತೀರಾ? ಸರ್, ಇದು ಹೆಚ್ಚಾಗಿ ಅರೇಬಿಕಾವನ್ನ ಪ್ರಿಫರ್ ಮಾಡುತ್ತೆ. ಅರೇಬಿಕಾದಲ್ಲಿ ಎಲ್ಲಾ ಪ್ರಭೇದಗಳಲ್ಲೂ, ಅರೇಬಿಕಾದ ಯಾವುದೇ ಎಲ್ಲ ವೆರೈಟೀಸ್ ಇವೆ ಎಲ್ಲಾ ಪ್ರಭೇದಗಳಲ್ಲೂ ಸಹ ಈ ಒಂದು ಬಿಳಿ ಕಾಂಡ ಕೊರಕದ ಹಾವಳಿ ಕಂಡು ಬರುತ್ತೆ ಸರ್. ರೋಬಸ್ಟಾದಲ್ಲೂ ಕೂಡ ಕಂಡುಬರುವ ಸಾಧ್ಯತೆ ಇರುತ್ತಾ? ಹಾ ಸರ್, ಒಮ್ಮೊಮ್ಮೆ ಅದು ರೋಬಸ್ಟಾದಲ್ಲೂ ಸಹ ಅದರ ಹಾವಳಿಯನ್ನು ನಾವು ಕಂಡು ಬಂದಿದೀವಿ. ಅದರದ್ದು ಏನಂದ್ರೆ ಫಿಸಿಕಲ್ ನೋಡುವಾಗ ರೋಬಸ್ಟಾದಲ್ಲಿ ಸ್ಮೂತ್ ಇರುತ್ತೆ, ಅದರಲ್ಲಿ ಎಂಟ್ರಿ ಆಗೋದು ಸ್ವಲ್ಪ ಕಷ್ಟ ಇದೆ. ಮತ್ತೆ ಎಂಟ್ರಿ ಆದ್ಮೇಲೆ ಅದರ ಜೀವನ ಚಕ್ರವನ್ನ ಅದು ಕಂಪ್ಲೀಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ. ಹಾಗಾಗಿ ಅದ್ರದ್ದು ಎಲ್ಲಾ ತಳಿಗಳಲ್ಲೂ ಸಹ ಇದೆ. ಈಗ ಕೆನಿಫೋರ್ ಅಂದ್ರೆ ರೋಬಸ್ಟಾದಲ್ಲಿರ್ಬೋದು, ಲೈಬೆರಿಕಾದಲ್ಲಿರ್ಬೋದು, ಎಲ್ಲಾ ಪ್ರಭೇದಗಳಲ್ಲೂ ಮಾಡುತ್ತೆ. ಆದ್ರೆ ಅದು ಹೆಚ್ಚು ಪ್ರಿಫರ್ಡ್ ಹೋಸ್ಟ್ ಆಗಿರುವುದು ಅರೇಬಿಕಾ ತಳಿಯಾಗಿದೆ. ಅಂದ್ರೆ ಕಾಫಿ ಕಾಂಡ ಗಟ್ಟಿಯಾದಷ್ಟು ಅದಕ್ಕೆ ಜೀವನ ಚಕ್ರ ಮುಗಿಸೋಕೆ ಅನುಕೂಲ ಆಗುತ್ತೆ ಅಂತೀರಾ? ಚೆನ್ನಾಗುತ್ತೆ. ಅದು ಯಾವುದೇ ಒಂದು ಕೀಟದ ನಿರ್ವಹಣೆ ಕಡೆಗೆ ಗಮನ ಕೊಡುವಾಗ ಅದರ ಜೀವನ ಚಕ್ರದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ಕಾಫಿ ಬಿಳಿ ಕಾಂಡ ಕೊರಕ ಕೀಟದ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾ ಸರ್, ಜೀವನ ಶೈಲಿಯನ್ನ ತಿಳಿದು ಮತ್ತೆ ಸಮಯೋಚಿತವಾಗಿ ನಿರ್ವಹಣೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಈ ಪ್ರೌಢ ಕೀಟ ಕಪ್ಪು ಬಣ್ಣದಾಗಿರುತ್ತೆ, ಒಂದು ಜೀರುಂಡೆ ತರ. ಆ ಕಪ್ಪು ರೆಕ್ಕೆ ಇರುತ್ತೆ, ಮೇಲೆ ಬಿಳಿ ಪಟ್ಟೆಗಳನ್ನ ನಾವು ನೋಡಬಹುದು. ಮತ್ತೆ ಈ ಮರಿ ಹುಳು ಹಾನಿ ಮಾಡ್ತಾ ಇದೆ ಒಳಗಡೆ, ಅದು ಬಿಳಿ ಬಣ್ಣದ ಇರುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಹಾರಾಟದ ಕಾಲ ಅಂತ ನಾವು ಹೇಳ್ತೀವಿ. ವರ್ಷದಲ್ಲಿ 2 ಹಾರಾಟದ ಕಾಲ ಇರುತ್ತೆ. ಈ ಬೇಸಿಗೆಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳು, ಮತ್ತೆ ಚಳಿಗಾಲದಲ್ಲಿ ಅಕ್ಟೋಬರ್ ನಿಂದ ಡಿಸೆಂಬರ್ ವರೆಗೂ ಈ ಪ್ರೌಢ ಕೀಟಗಳು ಕಾಂಡದಿಂದ ಹೊರಗಡೆ ಬರುತ್ತೆ. ಇದನ್ನ ನಾವು ಹಾರಾಟದ ಕಾಲ ಅಂತ ಹೇಳ್ತೀವಿ. ಇದರ ಒಂದು ತಿಳುವಳಿಕೆ ನಮಗೆ ಬಹಳ ಮುಖ್ಯ, ಯಾಕೆಂದ್ರೆ ಇದು ನಿರ್ವಹಣೆಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಕಾಂಡ ಕೊರಕದ ಪ್ರೌಢ ಕೀಟಗಳಿದೆ 2 ಹಾರಾಟದ ಕಾಲ ನಾನು ಏನು ಹೇಳಿದೆ, ಅದು ಪ್ರಖರವಾದ ಒಂದು ಬೆಳಕು ಮತ್ತೆ ಹೆಚ್ಚು ಉಷ್ಣತೆ ಇರುವ ಹವಾಮಾನ ಇರುವಾಗನೇ ಅದು ಅದರದ ಚಟುವಟಿಕೆ ತುಂಬಾ ಚುರುಕಾಗಿರುತ್ತೆ. ಹಾಗಾಗಿ ಈ 2 ಪೀರಿಯಡ್ ಅಲ್ಲಿ ಅದು ಹೊರಗಡೆ ಬರುತ್ತೆ ನಮಗೆ. ಮತ್ತೆ ಒಂದ್ಸಲ ಈ ಹೆಣ್ಣು ಕೀಟಗಳು ಹೊರಗಡೆ ಬಂದ ಮೇಲೆ ಇನ್ನು ಮತ್ತೆ ಗಂಡು ಕೀಟಗಳ ಮಿಲನ ಆದ್ಮೇಲೆ ಇದು ಮುಖ್ಯ ಕಾಂಡದ ತೊಗಟೆಯ ಸಂದುಗೊಂದುಗಳಲ್ಲಿ ಅದರ ಮೊಟ್ಟೆಯನ್ನ ಅದು ಇಡ್ತಾ ಬರುತ್ತೆ. ಸರಾಸರಿ ಅದರ ಜೀವಿತಾವಧಿಯಲ್ಲಿ ಒಂದು ಹೆಣ್ಣು ಹುಳು 100 ಮೊಟ್ಟೆ ಇಡುವಷ್ಟು ಸಾಮರ್ಥ್ಯವನ್ನ ಹೊಂದಿರುತ್ತದೆ. ಅಟ್ ಟೈಮ್ ಅಲ್ಲ, ಒಂದೊಂದು ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಹಿಡ್ತಾ ಬರುತ್ತೆ. ಇದು ಕಾಂಡದ ಗಟ್ಟಿ ಭಾಗವನ್ನ ಪ್ರವೇಶಿಸಿ ಒಳಗಡೆ ಮೊದಲು 1-1.5 ತಿಂಗಳು ಹೊರಗಡೆ ತೊಗಟೆಯ ಅಡಿಯಲ್ಲಿ ಸುತ್ತ ರಂಧ್ರವನ್ನ ಅದು ಕೊರೆಯುತ್ತೆ. ನಂತರದಲ್ಲಿ ಒಳಗಡೆ ಪ್ರವೇಶಿಸಿ ಒಂದು ಸುರಂಗವನ್ನ ಮಾಡ್ಕೊಳ್ಳುತ್ತೆ. ಅದು ಒಂದು ಕಾಫಿಯ ಒಳಭಾಗದಲ್ಲಿರುತ್ತೆ, ಅದನ್ನೆಲ್ಲ ಅದು ಫುಡ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೊಂಡು ಅದರ ಹಿಕ್ಕೆಯನ್ನ ಅದರ ಅಂದ್ರೆ ಕ್ರೀಟವನ್ನ ಹಿಕ್ಕೆಯನ್ನ ಗಟ್ಟಿಯಾಗಿ ಈ ಸುರಂಗದಲ್ಲಿ ತುಂಬಿ ಬಿಡುತ್ತೆ. ಅಂದ್ರೆ ನಾವು ಹೊರಗಡೆಯಿಂದ ಅದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ಆ ರೀತಿ ಅದು ತುಂಬಿ ಬಿಡುತ್ತೆ. ಇದರಿಂದ ಏನಾಗುತ್ತೆ, ಕಾಂಡದಲ್ಲಿ ಆಹಾರ ನೀರು ಮತ್ತೆ ನಮ್ಗೆ ಪೋಷಕಾಂಶದ ಪೂರೈಕೆಗೆ ಇರುವಂತಹ ಚಾನಲ್ಸ್ ಬ್ಲಾಕ್ ಆಗ್ಬಿಡೋದ್ರಿಂದ ಇದರ ಪೂರೈಕೆ ಗಿಡಕ್ಕೆ ಕುಂಠಿತ ಆಗ್ಬಿಡುತ್ತೆ. ಮತ್ತೆ ಗಿಡದ ಬೆಳವಣಿಗೆನು ಕಡಿಮೆ ಆಗಿ ಅದು ಸೊರಗೋಗೋದು ನಮಗೆ ಕಾಣಿಸುತ್ತೆ. ಮತ್ತೆ ಇದರ ಒಂದು ಪರಿಣಾಮ ಏನಾಗಿರುತ್ತೆ ಅಂದ್ರೆ ಸಣ್ಣ ಗಿಡಗಳಲ್ಲಿ ಬೇಗ ಕಾಣಿಸುತ್ತೆ. ಸಣ್ಣ ಗಿಡಗಳು ಅಂತಂದ್ರೆ ಸಾಮಾನ್ಯ 3 ವರ್ಷದ ನಂತರದ ಗಿಡಗಳು ಅಂತ ಅನ್ಕೊಳ್ಳೋಣ. ಅದರಲ್ಲಿ ಬೇಗ ಗಿಡಗಳು ಸಾಯ್ತಾ ಬರುತ್ತೆ, ತಡೆಯುವಷ್ಟು ಶಕ್ತಿ ಇರಲ್ಲ ಅದಕ್ಕೆ. ಮತ್ತೆ ದೊಡ್ಡ ಗಿಡಗಳಲ್ಲಿ ಈ ಕೀಟದ ಹಾವಳಿ ಒಂದು ಕೆಲವು ವರ್ಷದವರೆಗೆ ತಡೆಯುತ್ತೆ. ಮತ್ತೆ ನಮಗೆ ಏನ್ ನೋಟಿಸ್ ಮಾಡ್ತೀವಿ ಅಂದ್ರೆ ಜೊಳ್ಳಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗಿರುತ್ತೆ ಅಲ್ಲಿ ಗಿಡಗಳು ವೀಕ್ ಆಗಿರೋದ್ರಿಂದ. ಸೊ ಈ ರೀತಿ ಇದು ಅದರದ್ದು ಕಂಪ್ಲೀಟ್ ಲಾರ್ವಲ್ ಸ್ಟೇಜ್ ಅಂತ ನಾವು ಹೇಳ್ತೀವಿ. ಈ ಹುಳು ಏನಿದೆ ಆ ಹುಳು ಒಳಗಡೆ ಕಂಪ್ಲೀಟ್ ಆಗಿ ತಿಂದ್ಬಿಟ್ಟು ಕೋಶಾವಸ್ಥೆಗೆ ಹೋಗುತ್ತೆ. ಕೋಶಾವಸ್ಥೆಯಿಂದ ಮತ್ತೆ ಪ್ರೌಢಾವಸ್ಥೆಗೆ ಹೋಗಿ ಒಂಥರ ಸಣ್ಣ ರಂಧ್ರ ಮಾಡಿ ಹೊರಗಡೆ ಬರುತ್ತೆ. ಇದೇ ರೀತಿ ಇದು ಆರಾಟದ ಕಾಲದಲ್ಲಿ ಹೊರಗಡೆ ಬರೋದು ಮತ್ತೆ ಮೊಟ್ಟೆ ಇಡೋದು, ಆ ರೀತಿ ಅದರ ಜೀವನ ಚಕ್ರವನ್ನು ಮುಗಿಸ್ತಾ ಮತ್ತೆ ಹೊಸ ಗಿಡಗಳನ್ನ ಹುಡುಕಿ ನಾಶ ಮಾಡ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಇದು ಎಳೆ ಗಿಡಗಳನ್ನ ಬಯಸುತ್ತೋ ಅಥವಾ ಹಳೆ ಗಿಡಗಳನ್ನ ಬಯಸುತ್ತೋ ಸರ್? ಅದು ದೊಡ್ಡ ಗಿಡಗಳನ್ನೇ ಯೂಶಲಿ ಆ ರೀತಿ ಏನು ಇದು ಮಾಡಲ್ಲ, ಅದಕ್ಕೆ ಒಳ್ಳೆ ಆಹಾರವನ್ನ ಸಿಗದೆ ಮುಖ್ಯ ಅದಕ್ಕೆ. ಈಗ ತುಂಬಾ ಪಾಪ್ಯುಲೇಷನ್ ಬಿಲ್ಡಪ್ ಜಾಸ್ತಿ ಇರುವಾಗ ಸಣ್ಣ ಗಿಡಗಳಲ್ಲೂ ಸಹ ನೋಟಿಸ್ ಆಗಿದೆ, ಅದರ ಕಾಂಡದ ದಪ್ಪ ಮುಖ್ಯ ಅದಕ್ಕೆ. ಚೆನ್ನಾಗಿ ಅದಕ್ಕೆ ಎಲ್ಲಿ ಆಹಾರ ಸಿಗುತ್ತೆ, ಯಾವುದೇ ಒಂದು ಸರ್ವೈವಲ್ ಫಾರ್ ದ ಫಿಟ್ಟೆಸ್ಟ್ ಅಂತ, ಯಾವುದೇ ಒಂದು ಹುಳು ಆಗ್ಲಿ ಅಥವಾ ಯಾವುದೇ ಜೀವಿ ಆಗ್ಲಿ ಅದರ ಸಂತತಿ ಎಲ್ಲಿ ಬೆಳೆಯುತ್ತೆ ಅದೇ ಅದು ಮೊಟ್ಟೆ ಇಡ್ಲಿಕ್ಕೆ ಇಷ್ಟಪಡುತ್ತೆ. ಅದೇ ರೀತಿ ಈ ಹುಳನು ಸಹ. ಇನ್ನು ನಮ್ಮ ಕಾಫಿ ಬೆಳೆಗಾರರು ಕಾಫಿ ಬೆಳೆಗೆ ಈ ಬಿಳಿ ಕಾಂಡ ಕೊರಕ ಕೀಟದ ಒಂದು ಹಾನಿ ತಗುಲಿದೆ ಅಂತ ಹೇಗೆ ಪತ್ತೆ ಹಚ್ಚಬಹುದು ಅಂತೀರಿ? ಅಂದ್ರೆ ಹಾನಿಯ ಲಕ್ಷಣಗಳು ಏನು ಅಂತೀರಾ? ಈ ಬಿಳಿ ಕಾಂಡ ಕೊರಕದ ಕೀಟ ಬಾಧಿತ ಗಿಡಗಳನ್ನ ನಾವು ಗುರುತಿಸಬೇಕಂದ್ರೆ ಮಾರ್ಚ್ ಅಲ್ಲಿ ಹೂ ಮಳೆ ಮತ್ತು ಮಳೆ ಬಂದ ನಂತರ ಏನಾಗಿರುತ್ತೆ, ಕೀಟ ಬಾಧಿತ ಗಿಡಗಳು ಸೊರಗೋಗಿರೋ ತರ ಕಾಣ್ತಾ ಇರುತ್ತೆ. ಬೇರೆ ಎಲ್ಲಾ ಗಿಡಗಳು ಸ್ವಲ್ಪ ಹಸಿರಾಗಿ ನಾವು ಕಾಣಿಸುವಾಗ ಇದು ಸ್ವಲ್ಪ ಡಿಫ್ರೆನ್ಶಿಯೇಟ್ ಆಗ್ತಾ ಇರುತ್ತೆ, ಒಂದು ಸೊರಗಿರೋ ತರ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಎಲೆಗಳು ಮಂಕಾಗಿ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಮತ್ತೆ ವಿಶೇಷವಾಗಿ ಈ ತುದಿ ಎಲೆಗಳೇನಿರುತ್ತೆ ಅದು ಬಾಗಿರುತ್ತೆ, ಈ ಫ್ಲಾಗಿಂಗ್ ಅಂತೀವಿ ಆ ರೀತಿ ದೂರದಿಂದಾನೇ ನಮಗೆ ಗೊತ್ತಾಗ್ತಾ ಇರುತ್ತೆ, ಒಂದು ಬಾಗಿರುತ್ತೆ ಆ ಎಲೆಗಳು. ಇದು ಎಲೆಗಳಿಂದ ನಮಗೆ ಒಂದ್ ಸ್ವಲ್ಪ ಗೊತ್ತಾಗೋದು. ಮತ್ತೆ ನಾವು ಮುಖ್ಯ ಕಾಂಡವನ್ನ ನೋಡುವಾಗ ಉಂಗುರಾಕಾರ ಅಥವಾ ಬಳೆಯ ರೀತಿಯಲ್ಲಿ ಒಂದು ಉಂಗುರಾಕಾರದ ಉಪ್ಪಿದ ರೀತಿಯಲ್ಲಿ ತುತ್ತುಗಳು ಅಲ್ಲೇ ಅಲ್ಲೇ ನಮಗೆ ಕಾಂಡದ ಮೇಲೆ ಕಂಡು ಬರುತ್ತೆ. ಇದರಿಂದ ಅವರು ಒಂದು ಕೀಟ ಬಾಧಿತ ಗಿಡಗಳನ್ನ ಗುರುತಿಸಬಹುದು. ಮತ್ತೆ ದೊಡ್ಡದಾದ ಗಿಡಗಳಲ್ಲಿ ಜೊಳ್ಳು ಸಹ ಜೊಳ್ಳು ಹೆಚ್ಚಾಗಿ ಸಿಗ್ತಾರೆ, ಅದು ಅದರಿಂದ ಸಹ ಗೊತ್ತಾಗುತ್ತೆ. ಮತ್ತೆ ಈ ಹಾನಿ ಬೇರನ್ನು ಕೂಡ ತಲುಪುವ ಸಾಧ್ಯತೆ ಇರುತ್ತಾ? ಕೆಲವೊಮ್ಮೆ ಹುಲ್ಲು ಅದೊಂದು ತಿಂದು ಹೋಗ್ತಾ ಇದ್ರೆ ಬೇರನ್ನು ಸಹ ಒಳಗಡೆ ಹೋಗುವ ಅಂತ ಬೇರೆ ಅಂದ್ರೆ ಬೇರಿನ ವರೆಗೂ ಹೋಗುವ ಸಾಧ್ಯತೆನೂ ಇರುತ್ತೆ. ಇನ್ನು ಮುಖ್ಯವಾಗಿ ಏನಾಗಿರುತ್ತೆ, ಮಣ್ಣಿನ ಒಳಗೆ ಹೋಗಿರುತ್ತಲ್ಲ ಆ ಕಾಂಡದ ಭಾಗದವರೆಗೂ ರೀಚ್ ಆಗಿರುತ್ತೆ. ಈ ಒಂದು ಕೀಟ ಸಾಕಷ್ಟು ಹಾನಿ ಉಂಟು ಮಾಡೋದಕ್ಕೆ ಕಾರಣ ಆಗುವಂತ ಅಂಶಗಳು ಯಾವ್ಯಾವು ಅಂತೀರಿ ಸರ್? ಇದು ಬಗೆಯ ನಾವು ತಿಳ್ಕೊಂಡಾಗೆ ಇದು ಒಂದು ಪ್ರಖರವಾದ ಒಂದು ಬಿಸಿಲು ಬೆಳಕು ಇರೋ ಒಂದು ವಾತಾವರಣನ ಇಷ್ಟಪಡುತ್ತೆ. ಮತ್ತೆ ಮೊಟ್ಟೆ ಇಡ್ಲಿಕ್ಕೆ ಅದಕ್ಕೆ ಒಳ್ಳೆ ಸಂದುಗೊಂದು ಇರೋ ಅಂತದ್ ಆಗ್ಬೇಕು. ಮತ್ತೆ ಕಾಂಡ ಎಲ್ಲೆಲ್ಲಿ ಎಕ್ಸ್ಪೋಸ್ ಆಗಿರುತ್ತೆ, ಒಂದು ನಮಗೆ ಮುಖ್ಯ ಕಾಂಡ ಮತ್ತು ದಪ್ಪ ರೆಂಬೆಗಳು ಅಲ್ಲಿ ಅದನ್ನ ಹೆಚ್ಚಾಗಿ ನಾವು ಇದು ಹಾವಳಿಯನ್ನ ಮಾಡುತ್ತೆ. ಗಿಡದಲ್ಲಿ ಕಸಿ ಚೆನ್ನಾಗಿ ಮಾಡಿರ್ಬೇಕು, ಬುಷ್ ಚೆನ್ನಾಗಿ ಕವರ್ ಆಗಿರ್ಬೇಕು. ಇಲ್ಲಿ ನಮಗೆ ಬುಷ್ ಚೆನ್ನಾಗಿ ಕವರ್ ಆಗಲ್ಲ ಅಲ್ಲಿ ಇದ್ರದ್ದು ಹಾವಳಿ ಸ್ವಲ್ಪ ಹೆಚ್ಚಾಗುತ್ತೆ. ಮತ್ತೆ ವರ್ಷದಲ್ಲಿ ಎರಡು ಬಾರಿ ಇವಾಗ ನಾವು ಎಲೆ ತುಕ್ಕು ರೋಗಕ್ಕೆ ನಿರ್ವಹಣೆಯನ್ನ ಮಾಡ್ಲೇಬೇಕಾಗಿರುತ್ತೆ. ಇಲ್ಲಾಂದ್ರೆ ಎಲೆಗಳೆಲ್ಲ ಉದುರಿರುತ್ತೆ. ಯಾವಾಗ ಎಲೆಗಳೆಲ್ಲ ಉದುರಿರುತ್ತೆ ಕಾಂಡ ಮಾತ್ರ ಉಳ್ಕೊಳ್ಳುತ್ತೆ, ರೆಂಬೆಗಳು ಮಾತ್ರ ಇರುತ್ತೆ, ಗಿಡ ನೀಟಾಗಿ ಎಕ್ಸ್ಪೋಸ್ ಆಗುತ್ತೆ, ಅದು ಸಹ ಒಂದು ಕಾರಣ ಆಗಿರುತ್ತೆ. ಮತ್ತೆ ಗಿಡ ವೀಕ್ ಆಗ್ಬಿಟ್ಟಿರುತ್ತೆ, ಯಾವಾಗ ಎಲೆನೇ ಇರಲ್ಲ, ವಿದ್ಯುತ್ ಸಂಶ್ಲೇಷಣೆ ಕ್ರಿಯೆ ಮಾಡ್ಲಿಕ್ಕೆ ಇರಲ್ಲ, ಆಹಾರ ಸಿಕ್ಕಲ್ಲ, ಪೂರೈಕೆ ಕಮ್ಮಿ ಆಗುತ್ತೆ, ಸೊ ಗಿಡಗಳು ಆಟೋಮ್ಯಾಟಿಕ್ ಆಗಿ ವೀಕ್ ಆಗಿರುತ್ತೆ. ಮತ್ತೆ ಶೇಡ್ ಕಡಿಮೆ ಇರೋದು, ಎಲ್ಲೆಲ್ಲಿ ನೆರಳು ಕಡಿಮೆ ಇರುತ್ತೆ ಅಂತ ಗಿಡಗಳು ಸಹ ಸ್ವಲ್ಪ ವೀಕ್ ಆಗ್ತಾ ಬಂದಿರ್ತವೆ. ಇದೆಲ್ಲಾನು ಸಹ ಒಂದು ಅಂತ ಹೇಳಕ್ಕಾಗುತ್ತೆ, ಒಂದೊಂದು ಸೇರಿ ಕೆಲವೊಂದು ಕಾರಣಗಳಾಗಿರುತ್ತೆ. ಇನ್ನ ಈ ಕಾಫಿ ಬಿಳಿ ಕಾಂಡ ಕೊರಕ ಕೀಟದ ನಿರ್ವಹಣಾ ಕ್ರಮಗಳು ಏನೇನು ಅಂತೀರಾ ಸರ್? ಮೊದಲನೇ ಅದರ ಜೀವನ ಶೈಲಿಯಲ್ಲಿ ನಾವು ತಿಳ್ಕೊಂಡಾಗೆ ಇದು ಪ್ರಖರವಾದ ಒಂದು ಬಿಸಿಲು ಇದನ್ನೆಲ್ಲ ಇಷ್ಟಪಡೋದ್ರಿಂದ ಮತ್ತೆ ನಾವು ನಮ್ಮ ಕಾಫಿಯನ್ನ ಒಂದು ನೆರಳಿನ ವ್ಯವಸ್ಥೆಯಲ್ಲಿ ಆಧಾರದಲ್ಲಿ ಬೆಳೆಯೋದ್ರಿಂದ ಸಮಗ್ರವಾದ ನೆರಳನ್ನ ನಾವು ನಿರ್ವಹಣೆ ಮಾಡ್ಬೇಕಾಗತ್ತೆ. ಸಮಗ್ರವಾಗಿ ಅಂತಂದ್ರೆ ಎರಡು ಹಂತದ ನೆರಳನ್ನ ಕಾಪಾಡೋದು. ಎರಡು ಹಂತದಲ್ಲಿ ಈಗ ಮಿಶ್ರ ಜಾತಿಯ ನೆರಳಿನ ಮರಗಳನ್ನ ಮೇಲ್ಭಾಗದಲ್ಲಿ ಮೇಲ್ಭಾಗದ ಹಂತ ಎತ್ತರಕ್ಕೆ ಬೆಳೆಯೋದು ಕಾಡು ಮರಗಳಂತ ನಾವೇನ್ ಹೇಳ್ತೀವಿ ಅಂತಹ ಜಾತಿಯ ಮರಗಳನ್ನ ನೆಡ್ಬೇಕು. ಮತ್ತೆ ಎರಡನೇ ಹಂತದಲ್ಲಿ ತಾತ್ಕಾಲಿಕ ನೆರಳಾಗಿ ಒಂದು ಆಲ್ವಾಣ ಮರಗಳನ್ನ ನೆಡ್ಬೇಕಾಗತ್ತೆ. ಇದರಿಂದ ಏನಾಗುತ್ತಂದ್ರೆ ಎರಡನೇ ಹಂತದ ಮರಗಳನ್ನ ಈಸಿಯಾಗಿ ನಾವು ಯಾವಾಗ ಬೇಕೋ ಆಗ ಒಂದು ಛತ್ರಿ ಆಕಾರದಲ್ಲಿ ನಮಗೆ ಕಡಿಮೆ ಮಾಡ್ಕೋಬಹುದು, ಈಸಿಯಾಗಿ ಅವರು ಒಂದು ಕಪಾತನ್ನ ಮಾಡ್ತಾ ಹೋಗ್ಬೋದು. ಮತ್ತೆ ಏಕಜಾತಿಯ ನೆರಳಿನ ಮರಗಳನ್ನೇ ಬೆಳೆಸೋದು ಕೆಲವು ಈಗ ಈ ಇತ್ತೀಚಿನ ದಿನಗಳಲ್ಲಿ ಅದು ಗಮನಕ್ಕೆ ಬಂದಿದೆ. ಅದೇನಾಗುತ್ತೆ ಅಂದ್ರೆ ಏಕಜಾತಿಯ ನೆರಳಿನ ಮರಗಳನ್ನೇ ಬೆಳೆಯುತ್ತಾ ಹೋದಾಗ ತೋಟದಲ್ಲಿ ಒಂದು ಸೂಕ್ಷ್ಮ ವಾತಾವರಣ ಮೈಕ್ರೋಕ್ಲೈಮೇಟ್ ಅದು ಹಾಳಾಗ್ತಾ ಹೋಗುತ್ತೆ, ಉಷ್ಣಾಂಶ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದು ಒಂದು ಜನದ ಅಭಾವದಿಂದ ಆಗಿ ನುರಿತ ಕೆಲಸಗಾರರ ಅಭಾವದಿಂದ ಮರ ಕಪಾತನ್ನ ಯಾವಾಗ ಸಿಗ್ತಾರೆ ಆಗ ನಾವು ಅಳವಡಿಸ್ಕೊಳ್ಳೋದನ್ನ ಮಾಡ್ತೀವಿ. ಆದ್ರೆ ಬೇಸಿಗೆ ಕಾಲದಲ್ಲಿ ನಾವು ಮರಕಸಿಯನ್ನ ಮಾಡಬಾರದು. ಬಿಸಿಲಿನ ತಾಪ ಹೆಚ್ಚಾಗತ್ತೆ, ಹಾಗಾಗಿ ನಮ್ಗೆ ಏಪ್ರಿಲ್ ಮತ್ತೆ ಮೇ ಅಲ್ಲಿ ಈ ಕೀಟದ ಹಾರಾಟದ ಕಾಲ ಬೇರೆ ಇರುತ್ತೆ, ಅದೊಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಎರಡು ಹಂತದ ನೆರಳನ್ನ ನಾವು ಚೆನ್ನಾಗಿ ಕಾಪಾಡ್ಕೊಂಡ್ರೆ ಅದು ನಮಗೆ ತುಂಬಾ ಒಂದು 60% ಅಷ್ಟು ಈ ಕೀಟದ ಹಾವಳಿಯನ್ನ ತಡೆಗಟ್ಟುತ್ತೆ. ಸಾಧಾರಣವಾಗಿ ಮೇ ತಿಂಗಳ ಕೊನೆಯಲ್ಲಿ ಈ ನೆರಳು ಮರಗಳ ಒಂದು ಕಪಾತನ್ನ ಮಾಡೋದಕ್ಕೆ ಶಿಫಾರಸು ಮಾಡ್ತಾರೆ. ಹೌದು ಸರ್, ಹೌದು. ಅಂದ್ರೆ ಮಳೆ ಬಂದ್ಮೇಲೆ ವಾತಾವರಣ ತಂಪಾದ್ಮೇಲೆ ಮಾಡೋದಕ್ಕೆ ಶಿಫಾರಸು ಮಾಡ್ತಾರೆ. ಹೌದು ಸರ್. ಮತ್ತೆ ನಾವು ನೆತ್ತಿ ಬಿಡಿಸುವಾಗ ಏನು ಎಚ್ಚರಿಕೆ ವಹಿಸಬೇಕಾಗತ್ತೆ? ಅಲ್ಲೂ ಕೂಡ ಹೆಚ್ಚು ಈ ಕಾಫಿ ಗಿಡಗಳ ನೆತ್ತಿಯನ್ನು ಬಿಡಿಸಿದಾಗ ಅದು ಕೂಡ ಈ ಕೀಟದ ಹಾವಳಿಗೆ ಕಾರಣ ಆಗ್ಬಹುದು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ? ಹೌದು ಸರ್, ಅದು ಸಹ ನೋಡಿ ಒಂದು ಅವರು ಅಂದ್ರೆ ಏನಾಗತ್ತೆ ಅಂದ್ರೆ ರೋಗ ಮತ್ತೆ ಕೀಟ ಎರಡು ಒಂದು ಬರ್ಲಾರ್ದಂಗೆ ಎರಡನ್ನು ನೋಡಿಕೊಂಡು ಅವರು ಒಂದು ಕಪಾತನ್ನ ನೀಟಾಗಿ ಮಾಡ್ಬೇಕಾಗತ್ತೆ. ಅದೊಂದು ಕಲೆ, ಆರ್ಟ್ ತರ. ಒಂದು ಕಸಿ ಅನ್ನೋದು ಒಂದು ಆರ್ಟ್ ತರ. ಈಗ ಬೇರೆ ಹಿಂಗೆ ಹೇಳ್ತಾರೆ ಸೈನ್ಸ್ ಇರುತ್ತೆ, ಅದೇ ರೀತಿ ಇದೊಂದು ಆರ್ಟ್ ಅಂತ ನಾವ್ ಹೇಳ್ಬೋದು. ಅದನ್ನ ನಾವು ನೀಟಾಗಿ ಅವರು ತುಂಬಾ ಜನ ಅವಾಗ ನುರಿತ ಕೆಲಸಗಾರರು ಇವಾಗ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದು ಕಷ್ಟ ಆಗಿರೋದ್ರಿಂದ ಅದು ಸಹ ಎಲ್ಲೋ ಒಂದ್ ಕಡೆ ಕಾರಣ ಅಂತ ಹೇಳ್ಬೋದು. ಡಾಕ್ಟರ್ ಉಮಾ ಅವರೇ, ಮುಖ್ಯವಾಗಿ ಸಸ್ಯ ರೋಗಗಳಿಗೆ ಸಾಕಷ್ಟು ನಿರೋಧಕ ತಳಿಗಳಿದಾವೆ, ಆದ್ರೆ ಈ ಕೀಟಗಳಿಗೂ ಕೂಡ ನಿರೋಧಕ ತಳಿಗಳು ಏನಾದ್ರೂ ಬಂದಿದಾವ, ವಿಶೇಷವಾಗಿ ಈ ಕಾಫಿ ಬಿಳಿ ಕಾಂಡ ಕೊರಕದ ಕೀಟದ ವಿರುದ್ಧ? ಹೌದು ಸರ್, ಇದು ಸಹ ಬಹಳ ವರ್ಷದಿಂದ ಒಂದು ಸಂಶೋಧನಾ ನಡೀತಾ ಇತ್ತು. ಈಗ 100 ವರ್ಷದ ಸಂಭ್ರಮಾಚರಣೆಯಲ್ಲಿ ಸೆಂಟನರಿ ಸೆಲೆಬ್ರೇಷನ್ಸ್ ಅಲ್ಲಿ ರಿಲೀಸ್ ಆಗಿದೆ. ಅದರ ತಳಿಯ ಹೆಸರು CCRI ಸುರಕ್ಷಾ ಅಂತ ಹೇಳಿ, S4595 ಅದಕ್ಕೆ ಹೆಸರು ಇಟ್ಟಿದ್ದಾರೆ, CCRI ಸುರಕ್ಷಾ ಅಂತ ಹೇಳಿ. ಅದು ವೈಟ್ ಸ್ಟೆಮ್ ಬೋರರ್ಗೆ ರೋಗ ನಿರೋಧಕತೆಯನ್ನ ಹೊಂದಿದೆ. ಯಾರಿಗೆಲ್ಲ ಇಚ್ಛೆ ಇದೆ, ಎಲ್ಲಿ ತುಂಬಾ ಇನ್ಫೆಸ್ಟೇಷನ್ ಇದೆ, ಹೈ ಲೆವೆಲ್ ಇನ್ಫೆಸ್ಟೇಷನ್ ಇದೆ, ವೈಟ್ ಸ್ಟೆಮ್ ಬೋರರ್ ಇನ್ಫೆಸ್ಟೇಷನ್ ಇದೆ, ಅಂತವರು ಈ ವೆರೈಟಿಯನ್ನ ಅವರು ಮುಂಚಿತವಾಗಿ ರೋಗ ನಿರೋಧಕ ತಳಿಯನ್ನ ಬುಕ್ ಮಾಡಿಕೊಂಡು ಪಡಿಬಹುದಾಗಿದೆ. ಸೆಪ್ಟೆಂಬರ್ ಅಲ್ಲಿ ನಮ್ದು ಸೀಡ್ ಕಾಫಿ ಬುಕ್ಕಿಂಗ್ ನೋಟಿಸ್ ಬರುತ್ತೆ, ಆ ಟೈಮ್ ಅಲ್ಲಿ ಅವರು CCRI ಬುಕ್ ಮಾಡಿಕೊಂಡು ಈ ತಳಿಯನ್ನ ಅವರು ಪಡ್ಕೋಬಹುದಾಗಿದೆ. ಮತ್ತೆ ಯಾವುದೇ ಕಾರಣಕ್ಕೂ ಹೊರಗಡೆಯ ನರ್ಸರಿಗಳಲ್ಲಿ ದಯವಿಟ್ಟು ತಗೋಬಾರ್ದು, ಯಾಕಂದ್ರೆ ಇದು ಈಗ ರಿಲೀಸ್ ಆಗಿರೋದ್ರಿಂದ ಕೆಲವೊಮ್ಮೆ ಮೋಸ ಹೋಗೋದು, ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಅಂದ್ರೆ ತಾವ್ ಹೇಳೋದು ಈ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಕೇಂದ್ರಗಳಿಂದಲೇ ಈ ಸುರಕ್ಷಾ ತಳಿಯ ಬೀಜಗಳನ್ನ ಪಡಿಬೇಕಾಗತ್ತೆ ಅಂತೀರಾ? ಅಂದ್ರೆ ಈಗ ಈ ಸುರಕ್ಷಾ ತಳಿ ಅಂತ ತಾವ್ ಹೇಳಿದ್ರಲ್ಲ, ಇದರ ವಿಶೇಷತೆ ಏನು ಅಂತೀರಾ? ಅಂತ ನಿರೋಧಕ ಶಕ್ತಿ ಕೊಡುವಂತ ಗುಣ ಏನು ಇದ್ರದ್ದು ಅಂತೀರಿ? ಇದೇನು ಡಿರೈವ್ ಮಾಡಿದ್ದಾರೆ, ಈಗ ಪ್ರಾಸೆಸ್ ಏನಿತ್ತು, ಸೆಲೆಕ್ಷನ್ 11 ಮತ್ತೆ HDT ಅಂತ ಹೇಳಿ, ಇದು ಮುಂಚಿತವಾಗಿನಿಂದ ಸೆಲೆಕ್ಷನ್ 11 ಅಲ್ಲಿ ಸಹ ನಮಗೆ ಅದರ ಹಾವಳಿ ಕಡಿಮೆ ಇತ್ತು ಮತ್ತೆ HDT, ಹಾಗಾಗಿ ಅದರಿಂದ ಬಂದಿರುವಂತಹ ತಳಿಯೇ ಈ CCRI ಸುರಕ್ಷಾ. ಅದನ್ನ ಮಲ್ಟಿ ಲೊಕೇಶನ್ ಟ್ರಯಲ್ ಅಂತ ಹೇಳಿ ಎಲ್ಲಾ ಕಡೆ ಅದನ್ನ ಬಹಳ ವರ್ಷಗಳಿಂದ ಟ್ರಯಲ್ ಮಾಡಿ ನೋಡಿ, ನಂತರದಲ್ಲಿ ವೈಟ್ ಸ್ಟೆಮ್ ಬೋರರ್ ಇನ್ಫೆಸ್ಟೇಷನ್ ಲೆವೆಲ್ ಇದರ ಮೇಲೆ ಬಹಳ ಕಡಿಮೆ ಇದೆ. ಅದರ ಪರ್ಸೆಂಟೇಜ್ ನಾವು ನೋಡುವಾಗ ಅದು ಒಳಗಡೆ ಮೊಟ್ಟೆ ಇಡುತ್ತೆ, ಬಟ್ ಒಳಗಡೆ ಹೋಗಿ ಅದರ ಲಾರ್ವಾ ಸರ್ವೈವ್ ಆಗ್ತಾ ಇಲ್ಲ. ಮತ್ತೆ ಅದು ಅದರ ಕಾರಣ ಏನು ಅಂತ ಹೇಳಿ ಬಯೋಕೆಮಿಕಲ್ ಸ್ಟಡೀಸ್ ಅನ್ನ ಇನ್ನು ಮಾಡ್ತಾ ಇದ್ದಾರೆ. ಇದರದ್ದು ಉತ್ತಮ ಒಂದು ಫಲಿತಾಂಶವನ್ನ ನಾವು ನೋಡಿದ್ದೇವೆ. ಮತ್ತೆ ಇದು ಹಾಕಿದೀನಿ ಅಂತ ಹೇಳಿ ಅವರು ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕೋದು ಅದೆಲ್ಲ ಆಗಲ್ಲ. ಹೇಗೆ ನಾವು ಅರೇಬಿಕಾ ತಳಿಯನ್ನ ಒಂದು 1000 ಮೀಟರ್ ಇದರಲ್ಲಿ ನಾವು ಎಬೋ ಹಾಕ್ತೀವಿ, ಅದೇ ರೀತಿ ಗಿಡಗಳನ್ನ ಬೆಳೆಸಬೇಕು. ಒಂದು ಎಲಿವೇಶನ್ ಬಹಳ ಮುಖ್ಯ, ಮತ್ತೆ ಶೇಡ್ ಸಹ ಕೊಡಬೇಕು. ಈ ನಿರೋಧಕ ಇದನ್ನ ಹಾಕಿದೆ ಅಂತ ಹೇಳಿ ಎಲ್ಲಿ ಬೇಕಂದ್ರೆ ಅಲ್ಲಿ ನಾವು ಹಾಕ್ಲಿಕ್ಕೆ ಆಗಲ್ಲ. ನಾವ್ ಏನು ಅರೇಬಿಕಾ ಗಿಡಗಳಿಗೆ ಫಾಲೋ ಮಾಡ್ತೀವಿ, ಟಾಲ್ ವೆರೈಟಿಗೆ ಬರುತ್ತೆ, ಅದೇ ರೀತಿ ಅವರು ಎಲಿವೇಷನ್ ಪ್ರಾಕ್ಟೀಸಸ್ ನ ಸೇಮ್ ಫಾಲೋ ಮಾಡ್ಬೇಕಾಗತ್ತೆ. ಸಾಧಾರಣವಾಗಿ ತಾವು ಬಿಳಿ ಕಾಂಡ ಕೊರಕ ಕೀಟದ ಬಾಧೆಗೆ ಒಳಗಾಗಿರುವಂತ ಗಿಡಗಳನ್ನ ಗುರುತಿಸಿ ಕೀಳೋದು ಬಹಳ ಮುಖ್ಯ ಅಂತ ತಾವು ಹೇಳ್ತಲೇ ಇರ್ತೀರಾ, ಇದನ್ನ ಹೇಗ್ ಮಾಡೋದು ಅಂತೀರಾ? ಕೀಟ ಪೀಡಿತ ಗಿಡಗಳಲ್ಲಿ ಈ ಕೀಟ ಹೊರಗಡೆ ಬಂದು ಪುನಃ ಹೊಸ ಗಿಡಗಳಿಗೆ ಹೋಗೋದ್ರಿಂದ ನಾವು ಅದನ್ನ ಮಾರ್ಚ್ ಮತ್ತೆ ಸೆಪ್ಟೆಂಬರ್ ಮುಂಚಿತವಾಗಿಯೇ ಹುಡುಕಿ ಒಂದು ಮಾರ್ಕ್ ಮಾಡಿ ಇಟ್ಕೋಬೇಕು. ಅದರಲ್ಲಿ ಕೆಳಗಡೆಗೆ ಅವರು ಭೂಮಿಯಿಂದ ಒಂದು 9 ಅಡಿ ಮೇಲೆ ಹಿಂಗೆ ಕ್ರಾಸ್ ಆಗಿ ಕಟ್ ಮಾಡುವಾಗ ಅದು ಡೀಪ್ ಆಗಿ ಒಳಗಡೆ ಡ್ಯಾಮೇಜ್ ಆಗಿಲ್ಲ, ಬಿಳಿ ಕಂಡ ಕೊರಕದ ಸುರಂಗ ಕಾಣ್ತಾ ಇಲ್ಲ ಅಂತ ಆದ್ರೆ ಅಂತ ಗಿಡಗಳನ್ನ ಕಾಲರ್ ಪ್ರೂನಿಂಗ್ ಅಂತೀವಿ, ಅಂದ್ರೆ ಅಲ್ಲೇ ಪ್ರೂನ್ ಮಾಡಿದ್ರೆ ಮತ್ತೆ ಕಂಬ ಚಿಗುರು ಬಂದು ಆ ಗಿಡಗಳಲ್ಲಿ ಮತ್ತೆ ನಾವು ಫಸಲನ್ನ ಪಡೆಯುವುದು. ಇಲ್ಲ ಅದು ಒಳಗಡೆ ಡೀಪ್ ಆಗಿ ಹೋಗಿದೆ ಅಂತ ಅಂದ್ರೆ ಅಂತ ಗಿಡಗಳನ್ನ ಬುಡ ಸಮೇತ ಕಿತ್ತು ಹಾಕ್ಬೇಕು. ಈ ಕಿತ್ತು ಹಾಕಿದ ಗಿಡಗಳನ್ನ ನಾವು ನಾಶ ಮಾಡೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಸುಟ್ಟು ಹಾಕ್ಬೇಕು, ಇಲ್ಲ 10 ದಿನಗಳಲ್ಲಿ ನೀರಿನಲ್ಲಿ ಮುಳುಗಿಸಿಟ್ಟು ಪುನಃ ಬಳಸ್ಕೋಬೇಕಂದ್ರೆ ಬಳಸ್ಕೋಬಹುದು. ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ, ನಾನ್ ಓವೆನ್ ಪಟ್ಟಿ ಸಿಗುತ್ತೆ, ಇದನ್ನ ಡೌಟ್ ಇರುವಂತದ್ದು ಯಾವ್ಯಾವ ಗಿಡಗಳಿಗೆ ನಮ್ಗೆ ಗುರ್ತಕ್ ಹಾಕ್ತಾ ಇಲ್ಲ, ಇದು ಇನ್ಫೆಸ್ಟೆಡ್ ಆಗಿದೆಯೋ ಇಲ್ವೋ ಅಂತ. ಮತ್ತೆ ಕೆಲವು ಕಡಿಮೆ ಇನ್ಫೆಸ್ಟೇಷನ್ ಅಂದ್ರೆ ಸ್ವಲ್ಪ ಸಿಂಪ್ಟಮ್ಸ್ ನ ತೋರಿಸ್ತಾ ಇರುತ್ತೆ, ಇವಾಗಿನ ಹೊಸ ಹಂತದಲ್ಲಿ ಇರೋ ತರ ಕಾಣಿಸ್ತಾ ಇರುತ್ತೆ ನಮ್ಗೆ. ಕಳೆದ ವರ್ಷ ಅದು ಚೆನ್ನಾಗಿತ್ತು, ಇವಾಗ ಯಾಕೋ ಅನ್ನಿಸ್ತಿದೆ ಅಂತ. ಅಂತ ಗಿಡಗಳನ್ನ ನಾವು ಇಳುವರಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಕೆಲವೊಂದು, ಆಗ ನಮಗೆ ಡೌಟ್ ಇರುವಂತದ್ದನ್ನ ತೆಗಿಬೇಲೆ ಈ ನಾನೋವನ್ ಪಟ್ಟಿಯಿಂದ ಸುತ್ತಬಹುದು. ಅಂದ್ರೆ ಈ ಗಿಡಗಳನ್ನ ನಾವು ಕೆಳಗಡೆಯಿಂದ ಪ್ರಧಾನ ಕಾಂಡ ಮತ್ತು ದಪ್ಪ ರೆಂಬೆಗಳನ್ನು ಇಲ್ಲು ಸಂದು ಬರ್ದಂಗೆ ಸುರುಳಿ ಸುರುಳಿಯಾಗಿ ಸುತ್ತಬೇಕು. ಈ ಪ್ರೌಢ ಕೀಟ ಇದ್ರೆ ಒಳಗಡೆ ಹೊರಗಡೆ ಬರುವ ರಂಧ್ರದಲ್ಲಿ ಸತ್ತೋಗುತ್ತೆ. ಅವಾಗ ಕಡಿಮೆ ಏನಾದ್ರೂ ಅದರಲ್ಲಿ ಒಳಗಡೆ ಒಂದು ಎರಡು ಹುಳ ಅಷ್ಟೇ ಇತ್ತು ಅಂತ ಅಂದ್ರೆ ಈ ಗಿಡಗಳು ಮೊದಲನೇದಾಗಿ ಕೀಟ ಹರಡುವಿಕೆಯನ್ನ ತಡೆಯುತ್ತೆ, ಎರಡನೇದೇನಂದ್ರೆ ಈ ಗಿಡ ಚೇತರಿಸ್ಕೊಳ್ಳುತ್ತೆ, ಮತ್ತೆ ನಮಗೆ ಆ ವರ್ಷದ ಹಣ್ಣನ್ನು ಸಹ ಕುಯ್ಕೋಬಹುದು, ಮತ್ತೆ ಚೇತರಿಕೆ ಸಹ ಕಾಣುತ್ತೆ. ಬರೋ ವರ್ಷಕ್ಕೆ ನಮಗೆ ಗೊತ್ತಾಗುತ್ತೆ ಈ ಗಿಡದಲ್ಲಿ ಚೆನ್ನಾಗಿದೆನಾ, ರಿಕವರ್ ಆಗಿದೆನಾ. ಮತ್ತೆ ಅದೇ ರೀತಿ ನಾವು ಬಿಡ್ತಾ ಹೋದ್ರೆ ಇದು ಸುಮಾರು 1-7 ರಿಂದ 8 ವರ್ಷವರೆಗೂ ಸುತ್ತಿರುವಂತಹ ಪಟ್ಟಿಗಳು ಏನೂ ಆಗಿಲ್ಲ. ಮತ್ತೆ ಚೆನ್ನಾಗಾಯ್ತು ಅಂತ ಅಂದ್ರೆ ಅದನ್ನ ಪುನಃ ಅವರು ನೆಕ್ಸ್ಟ್ ಬೇರೆ ಸ್ವಲ್ಪ ಸ್ವಲ್ಪ ಅದೇ ರೀತಿ ಬೇರೆದಕ್ಕೆ ಮಾಡ್ತಾ ಹೋಗ್ಬೋದು. ಇದು ಕೇವಲ ಕೀಟ ಬಾಧಿತ ಮತ್ತೆ ಡೌಟೆಡ್ ಪ್ಲಾಂಟ್ ಏನಿರುತ್ತೆ, ಮತ್ತೆ ಎಲ್ಲೆಲ್ಲಿ ಜಾಸ್ತಿ ಇವಾಗ ಶೇಡ್ ರಿಮೂವ್ ಮಾಡಿರ್ಬೋದು, ಸಡನ್ ಆಗಿ ಅಲ್ಲಿ ಶೇಡ್ ಬೆಳ್ಸಕ್ ಆಗಲ್ಲ ಅಂತ ಕಡೆ ಎಲ್ಲ ಅವರು ಸ್ಲೋ ಆಗಿ ಅಡಾಪ್ಟ್ ಮಾಡ್ತಾ ಬರ್ಬೋದು. ಅಂದ್ರೆ ಈ ನಾನೋವನ್ ಬಟ್ಟೆ ಅಂತ ತಾವ್ ಹೇಳಿದ್ರಲ್ಲ, ಅದು ಎಲ್ಲಿ ಸಿಗುತ್ತೆ ಅಂತೀರಾ? ಅವರು ಹೇಳಿದ್ರೆ ಯಾವ್ದೆಲ್ಲ ಸಂಶೋಧನಾ ಕೇಂದ್ರ ಅಥವಾ ಲಯೇಷನ್ ಆಫೀಸರ್ಸ್ ಇದೆ, ಎಕ್ಸ್ಟೆನ್ಷನ್ ಆಫೀಸರ್ಸ್, ಅಲ್ಲಿ ಬಂದ್ರೆ ನಾವು ಅವ್ರದ ಅಡ್ರೆಸ್ ಗಳನ್ನ ಕೊಡ್ತೀವಿ. ಮತ್ತೆ ಕೆಲವೊಂದು ಅಂಗಡಿಗಳು ಸಹ ಇದೆ ಸರ್, ನಮ್ಮ ಎಕ್ಸ್ಟೆನ್ಷನ್ ಆಫೀಸಿಗೆ ಹೋದ್ರೆ ಆ ಮಾಹಿತಿಯನ್ನು ಅವರು ಪಡ್ಕೋಬಹುದಾಗಿದೆ. ಅಂದ್ರೆ ಬುಡದಿಂದ ಮುಖ್ಯ ಕಾಂಡ ಮತ್ತೆ ಪ್ರಾಥಮಿಕ ರೆಂಬೆಗಳಿಗೆ ಸುತ್ತಬೇಕಾಗತ್ತೆ ಇದನ್ನ. ಹೌದು ಸರ್. ಇನ್ನು ಮುಖ್ಯವಾಗಿ ನಾವು ಆರೋಗ್ಯಕರ ಗಿಡಗಳನ್ನ ಹೇಗೆ ಕಾಪಾಡ್ಕೊಳ್ಳೋದು, ಅವುಗಳ ನಿರ್ವಹಣೆ ಹೇಗೆ ಅಂತೀರಾ? ಮೊದಲೇ ನಾವು ತಿಳ್ಕೊಂಡಿರೋ ಹಾಗೆ ಮೊಟ್ಟೆಯನ್ನ ತೊಗಟೆಯ ಸಂದುಗೊಂದುಗಳಲ್ಲೇ ಇದು ಹೆಚ್ಚಾಗಿ ಇಡುತ್ತೆ. ಹುಳಗಳು ನಮಗೆ ಬಿಳಿಕಾಂಡ ಕೊರಕದ ಜೀವನ ಚಕ್ರದಲ್ಲಿ ಒಂದು ದುರ್ಬಲ ಹಂತಗಳು ಅಂತ ಹೇಳ್ಬೋದು. ಅದು ಕಾಣಿಸೋದು ಅಥವಾ ಸಿಗೋದು ಎರಡು, ಒಂದು ಕೀಟಗಳನ್ನ ಅಪರೂಪಕ್ಕೆ ಅದು ಹೊರಗಡೆ ಹಾರಾಡ್ತಾ ಇರುತ್ತೆ, ಅವಾಗ ನಾವೇನಾದ್ರೂ ಮಾಡ್ಬೇಕು. ಇನ್ನೊಂದು ಈ ಮೊಟ್ಟೆ ಇಡ್ಲಾರ್ದಂಗೆ ತಡಿಬೇಕು, ಮತ್ತೆ ಈ ಮರಿ ಹುಳುವಿನ ಹಂತದಲ್ಲೇ ನಾವು ನಾಶ ಮಾಡ್ಬೇಕು, ಇಲ್ಲ ಒಂದ್ಸಲ ಅದು ಒಳಗೋದ್ರೆ ತುಂಬಾ ಕಷ್ಟ. ಹಾಗಾಗಿ ನಾವಿವಾಗ ಮೊಟ್ಟೆ ಇಡಲಾರ್ದಂಗೆ ನಾವು ಮಾಡುವಂತ ಕ್ರಮಗಳನ್ನ ಅಳವಡಿಸಿಕೊಳ್ಬೇಕಾಗುತ್ತೆ. ತೆಂಗಿನ ನಾರಿನ ಒಂದು ಕೈಗವಸ ಸಿಗುತ್ತೆ, ಅದರಿಂದ ಮುಖ್ಯ ಕಾಂಡ ಮತ್ತು ದಪ್ಪರೆಂಬೆಗಳನ್ನ ತೊಗಟೆಯನ್ನ ಉಜ್ಜೋದು ಅಂದ್ರೆ ಸ್ವಲ್ಪ ನಯಗೊಳಿಸೋದು, ತುಂಬಾ ಡೀಪ್ ಆಗಿ ಯಾವುದೇ ಕಾರಣಕ್ಕೂ ಸೈಡ್ಗೆ ಹೋಗ್ಬಾರ್ದು. ಮತ್ತೆ ಬೇಗ ಆಗ್ಲಿ ಸುಲಭವಾಗಿ ಆಗ್ಲಿ ಅಂತ ಹೇಳಿ ಯಾವ್ದಾದ್ರು ಒಂದು ಮೆಟಲ್ ಇದನ್ನೆಲ್ಲ ಬಳಸಬಾರ್ದು, ಉಜ್ಜ್ಲಿಕ್ಕೆ ಹರಿತವಾದ ಉಪಕರಣಗಳನ್ನ ಬಳಸಬಾರ್ದು, ಇದರಿಂದ ಗಿಡಕ್ಕೆ ಹಾನಿಯಾಗ ಸಾಧ್ಯತೆ ಇರುತ್ತದೆ. ಒಂದು ತೊಗಟೆ ಭಾಗ ಹೋಗೋ ರೀತಿ ಮಾತ್ರ ಉಜ್ಜಿ ಅದನ್ನ ನಯಗೊಳಿಸ್ಬೇಕು. ಇದರಿಂದ ಏನಾಗತ್ತಂದ್ರೆ ಮೊಟ್ಟೆ ಇಡ್ಲಿಕ್ಕೆ ಜಾಗ ಇರಲ್ಲ, ಹಾಗಾಗಿ 70% ಅಷ್ಟು ನಿರ್ವಹಣೆಯನ್ನ ಪಡಿಬಹುದಾಗಿದೆ. ಮತ್ತೆ ಇದನ್ನ ಮಾಡ್ಲಿಕ್ಕೆ ನಾವು ಏಪ್ರಿಲ್ ಅಲ್ಲಿ ನಾವು ಮಾಡ್ಬೋದು, ಮತ್ತೆ ಇಲ್ಲ ನಮಗೆ ಸಾಧ್ಯ ಆಗಿಲ್ಲ ಅಂತ ಅಂದ್ರೆ ಅಕ್ಟೋಬರ್ ಮಧ್ಯ ಭಾಗದಲ್ಲಿ ಮಳೆ ಬಂದ ನಂತರ ಏನು ಸ್ವಲ್ಪ ಡ್ರೈ ಆಗಿರುತ್ತೆ ಅವಾಗ ಒಮ್ಮೆ ಮಾಡಿದ್ರೆ ಇದು ಆಲ್ಮೋಸ್ಟ್ 1-1.5 ವರ್ಷವರೆಗೂ ನಾವು ಯಾವುದೇ ಒಂದು ಕ್ರಮವನ್ನ ಮಾಡೋದು ಬೇಕಾಗಲ್ಲ. ಮತ್ತೆ ಇದಲ್ದಲ್ಲೇನೆ ಮೊದ್ಲು ನಾವು ಹೇಳ್ತಾ ಇದ್ವಿ ಸುಣ್ಣದ ಲೇಪನವನ್ನ ಮಾಡುವುದು, ಅದು ಏನಾಗ್ತಾ ಇತ್ತು ಅದನ್ನ ಅಳವಡಿಸಕ್ಕೆ ಸ್ವಲ್ಪ ಎಕರೆ ಇರೋರಿಗೆ ಈಸಿ ಆಗ್ತಾ ಇತ್ತು, ಜಾಸ್ತಿ ಎಕರೆ ಇರೋರಿಗೆ ಅದು ನಮಗೆ ಲೇಬರ್ ಪ್ರಾಬ್ಲಮ್ ಇದೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ನಾವು ಅದಕ್ಕೆ ಸುಣ್ಣದ ಲೇಪನವನ್ನ ಈಸಿ ಮಾಡ್ಲಿಕ್ಕೆ ಸಿಂಪರಣ ಮಾಡುವ ಒಂದು ಕ್ರಮವನ್ನ ಸ್ಪ್ರೇಯಬಲ್ ಲೈಮ್ ಅಂತ ಹೇಳ್ಬೋದು, ಅದ ಸಹ ಒಂದು ಮೆಥಡಾಲಜಿಯನ್ನ ಕಂಡಿಡ್ದೇ ಇದ್ದೇವೆ. ಅದು ಹೇಗೆ ಅಂತ ಅಂದ್ರೆ 10% ಸುಣ್ಣ, ಮೊದಲೇ ನಾವೇನ್ ಹೇಳ್ತಿದ್ವಿ ಅದೇ 20 ಕೆಜಿ ಸಿಂಪಡಣಾ ಸುಣ್ಣವನ್ನ 200 ಮಿಲಿಲೀಟರ್ ಒಂದು ಹರಡುವ ದ್ರಾವಣ ಅಂದ್ರೆ ಸ್ಪ್ರೆಡ್ಡರ್ ಅಂತ ನಾವು ಹೇಳ್ಬೋದು, ಆ ದ್ರಾವಣ ಒಂದು ಸಿಲ್ವೆಟ್ ಅಂತ ಸಿಗುತ್ತೆ ಅಥವಾ ಫಿಲ್ವೆಟ್ ಅಂತ ಸಿಗುತ್ತೆ, ಇದನ್ನ 200 ಲೀಟರ್ ನೀರಿಗೆ ಮತ್ತೆ ಡಿಡಿಎಲ್ ಫೆವಿಕಾಲ್ ಸಿಗುತ್ತೆ, 200 ಮಿಲಿ ಡಿಡಿಎಲ್ ಫೆವಿಕಾಲ್. ಈ ಮೂರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಯಾವುದೇ ಸ್ಪ್ರೇಯರ್ ಅಲ್ಲಿ ಅವರು ಸ್ಪ್ರೇ ಮಾಡಬಹುದಾಗಿದೆ. ಇದರಿಂದ ಏನಾಗಿದೆ, ಯಂತ್ರದ ಸ್ಪ್ರೇಯರ್ ಅಲ್ಲಿ ಅವ್ರು ಸಿಂಪಡಿಸುವಾಗ ನಾಜಲ್ಗಳು ಕಟ್ಟಿಕೊಳ್ಳುವುದಿಲ್ಲ. ಮೊದಲು ನಾಜಲ್ ಬ್ಲಾಕ್ ಆಗ್ಬಿಡುತ್ತೆ, ಕಟ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು. ಈಗ ಈ ರೀತಿ ಮಾಡೋದ್ರಿಂದ ನಾಜಲ್ ಕಟ್ಟಿಕೊಳ್ಳುವುದಿಲ್ಲ, ಮತ್ತೆ ಹೆಚ್ಚಿನ ಒಂದು ಜಾಗವನ್ನ ಅವರು ನುರಿತ ಕಾರ್ಮಿಕ ಹೆಚ್ಚಿನ ಎಕರೆಗಳಿಗೆ ಕವರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇದನ್ನ ಸಿಂಪಡಣೆ ಮಾಡುವಾಗ ಅವ್ರು ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ, ಒಂದು ಮುಖ್ಯ ಕಾಂಡ ಮತ್ತೆ ದಪ್ಪ ರೆಂಬೆಗಳ ಮೇಲೆ ನೀಟಾಗಿ ಅವರು ಸಿಂಪಡಣೆ ಮಾಡ್ತಾ ಬರಬೇಕು. ಆಗ ಸೊಂದಗೊಂದೆಲ್ಲ ಮುಚ್ಚಿ ಈ ಮೊಟ್ಟೆ ಇಡ್ಲಿಕ್ಕೆ ಆಸ್ಪದ ಇರಲ್ಲ. ಸಪೋಸ್ ಇಟ್ಟಿದ್ರು ಸಹ ಅದು ಸತ್ತೋಗುತ್ತೆ. ಇದು ಒಂದು ಕ್ರಮ. ಇದು ಹೌದು ಸರ್, ಈ ಎರಡೂ ಕ್ರಮಗಳು ಬಹಳ ಉಪಯುಕ್ತವಾಗಿದೆ. ಮತ್ತೆ ರಾಸಾಯನಿಕ ಸಿಂಪಡಣೆಗಿಂತ ಈ ಎರಡೂ ಕ್ರಮಗಳು ಬಹಳಷ್ಟು ಉತ್ತಮವಾದ ಫಲಿತಾಂಶವನ್ನ ಕೊಟ್ಟಿದೆ. ಮತ್ತೆ ಬಹಳಷ್ಟು ಬೆಳೆಗಾರರು ಇದನ್ನ ಅಳವಡಿಸಿ ಅವರು ಹೇಳ್ತಾ ಇದಾರೆ, ಅದು ಈ ಎರಡೂ ಕ್ರಮಗಳು ಉತ್ತಮವಾಗಿ ಅಂದ್ರೆ ಅವರ ತೋಟಕ್ಕೆ ಅವರೇ ವಿಜ್ಞಾನಿಯಾಗಿರ್ತಾರೆ, ಯಾವ ಬ್ಲಾಕ್ ಅಲ್ಲಿ ಯಾವ ತಾಕುಗಳಲ್ಲಿ ಏನ್ ಮಾಡ್ಬೇಕು, ಈಗ ನಾವೇನೆಲ್ಲ ಹೇಳಿದ್ವಿ ಅದನ್ನ ಯಾವ್ದನ್ನ ಅಳವಡಿಸ್ಕೋಬೇಕು ಅನ್ನುವ ಚಿಂತನೆಯನ್ನ ಅವ್ರು ಮಾಡಿ ಅಳವಡಿಸಿದ್ರೆ ಸಮಗ್ರವಾಗಿ ಎಲ್ಲವನ್ನು ಸೇರಿಸಿ ಮಾಡುವಾಗ ಖಂಡಿತ ಅವರಿಗೆ ಹತೋಟಿ ಸಿಗುವ ಸಾಧ್ಯತೆ ಇರುತ್ತೆ. ಇದು ಕೊನೆಯದಾಗಿ ಅವರು ರಾಸಾಯನಿಕ ಸಿಂಪಡಣೆಯನ್ನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ ಅಂತ ನಾನು ಬಯಸ್ತೀನಿ. ಅದಕ್ಕೆ ಎರಡು ಕೆಮಿಕಲ್ ಅನ್ನ ರಾಸಾಯನಿಕ ಬಳಕೆಯನ್ನ ಹೇಳ್ಬಹುದು. ಬಟ್ ಇದೆಲ್ಲವನ್ನ ಮಾಡಿದ್ರೆ ಅವರಿಗೆ ರಾಸಾಯನಿಕದ ಉಪಯೋಗದ ಅವಶ್ಯಕತೆ ಇರಲ್ಲ. ಆದ್ರೂ ಸಹ ತಿಳಿಸಿ ಅಂದ್ರೆ ನಾನು ಅದನ್ನ ತಿಳಿಸ್ತೇನೆ. ಈಗ ಮುಖ್ಯವಾಗಿ ಪ್ರೌಢ ಕೀಟಗಳನ್ನು ಆಕರ್ಷಿಸೋದಕ್ಕೆ ಈ ಲಿಂಗಾಕರ್ಷಕ ಬಲೆಗಳು ಅಂತಾರಲ್ಲ, ಅವುಗಳ ಬಳಕೆನೂ ಏನಾದ್ರೂ ಇದೆಯಾ ಇಲ್ಲಿ? ಹೌದು ಸರ್, ಈ ಮೋಹಕ ಲಿಂಗಾಕರ್ಷಕ ಬಲೆಗಳು ಸಹ ಇಲ್ಲಿ ಇದೆ. ಕ್ರಾಸ್ ವೇನ್ ಫೆರಮೋನ್ ಟ್ರ್ಯಾಪ್ ಅಂತ ನಾವು ಹೇಳ್ತೀವಿ. ಇದು ಎಕರೆಗೆ 10 ರಂತೆ, ಏಪ್ರಿಲ್ ಮೊದಲನೇ ವಾರದಲ್ಲೇನೆ ಅವ್ರು ಹಾಕ್ಬಿಡ್ಬೇಕು, ಅಂದ್ರೆ ಮಾರ್ಚ್ ಎಂಡಲ್ಲೇನೆ ಅವ್ರು ರೆಡಿ ಇರ್ಬೇಕು, ಮತ್ತೆ ಸೆಪ್ಟೆಂಬರ್ ತಿಂಗಳ ಕೊನೆಯ ಭಾಗದಲ್ಲೇನೆ ಇದನ್ನ ಎಕರೆಗೆ 10 ರಂತೆ ಅವ್ರು ಹಾಕ್ಬೇಕು. ಎಲ್ಲಿ ಕೀಟ ಸಾಂದ್ರತೆ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಪ್ರದೇಶಗಳಲ್ಲಿ ಮಾತ್ರ ಅದನ್ನ ಹಾಕಿದ್ರೆ ಅವರು ಸಾಕಾಗುತ್ತೆ. ಅಂದ್ರೆ ಯಾವ ಕೀಟಗಳು ಬಂದು ಬೀಳ್ತವೆ ಇದಕ್ಕೆ ಅಂತೀರಿ? ಇದಕ್ಕೆ ಪ್ರೌಢ ಹೆಣ್ಣು ಕೀಟಗಳು ಹೆಚ್ಚಾಗಿ ಬಂದು ಬೀಳುತ್ತೆ. ಕೀಟಗಳನ್ನ ಸಿಂಪರಣೆ ಮಾಡೋದಾದ್ರೆ ಏನ್ ಮಾಡಬಹುದು ಅಂತೀರಿ? ರಾಸಾಯನಿಕ ಸಿಂಪರಣೆಯನ್ನ ಅವರು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ. ಸೆಂಟೋ 8 ಅಂತ ಹೇಳಿ 50 EC ಅದು ಸಿಗುತ್ತೆ. ಅದು ಅಥವಾ ಸಿಪ್ರೋನಿಲ್ ಅಂತ 5 SC, ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನು 400 ಮಿಲಿ 200 ಲೀಟರ್ ಬ್ಯಾರಲ್ಗೆ ಯಾವ್ದಾದ್ರು ಒಂದು 200 ಮಿಲಿ ಅಂಟು ದ್ರಾವಣದೊಂದಿಗೆ ಅವರು ಯಾವುದೇ ಕಾರಣಕ್ಕೂ ಬೇರೆ ಇದಕ್ಕೆ ಬೀಳಬಾರದು, ಮುಖ್ಯ ಕಾಂಡ ಮತ್ತು ದಪ್ಪರೆಂಬೆಗಳಿಗೆ ಮಾತ್ರ ಬೀಳುವ ಹಾಗೆ ಅವರು ಸಿಂಪಡಣೆಯನ್ನ ಮಾಡ್ಕೊಳ್ಬಹುದು. ಅವರು ಏಪ್ರಿಲ್ ತಿಂಗಳ 2ನೇ ವಾರದಲ್ಲಿ ಮಾಡುವುದು ಉತ್ತಮವಾಗಿದೆ. ಆದಷ್ಟು ಅವರು ರಾಸಾಯನಿಕದ ಬಳಕೆಯನ್ನ ಅಕ್ಟೋಬರ್ 2ನೇ ಫ್ಲೈಟ್ ವಿಂಟರ್ ಫ್ಲೈಟ್ ಸೀಸನ್ ಚಳಿಗಾಲದ ಹಾರಾಟದ ಕಾಲದಲ್ಲಿ ಅವರು ಮಾಡೋದು ಅವಾಯ್ಡ್ ಮಾಡೋದು ಉತ್ತಮ. ಯಾಕೆಂದ್ರೆ ಕ್ರಾಪ್ ಇರುತ್ತೆ ಆ ಟೈಮಲ್ಲಿ, ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಮೊದಲು ಮತ್ತು 2ನೇ ವಾರದಲ್ಲಿ ಇದನ್ನ ಅವರು ಮುಖ್ಯ ಕಾಂಡ ಮತ್ತು ದಪ್ಪ ರೆಂಬೆಗಳಿಗೆ ಮಾತ್ರ ಸಿಂಪಡಣೆ ಆಗುವ ರೀತಿ ನೋಡಿಕೊಂಡು ಮಾಡುವುದು ಉತ್ತಮ ಆಗಿದೆ. ಅಂದ್ರೆ ಒಂದು ಬ್ಯಾರಲ್ ನೀರು ಅಂದ್ರೆ 200 ಲೀಟರ್ ನೀರಿಗೆ 400 ಮಿಲಿಲೀಟರ್ ನಷ್ಟು ಬೆರೆಸ್ಕೋಬೇಕಾಗುತ್ತೆ. ಹೌದು ಸರ್. ಈ ಪೆಂಟೋ 8 ಅಥವಾ ಫಿಪ್ರೋನಿಲ್, ಹೌದು, ಇವುಗಳನ್ನ ನಾವು ಯಾವ್ದಾದ್ರು ಒಂದನ್ನ ಬೆರೆಸ್ಕೊಂಡು ಸಿಂಪಡಣೆ ಮಾಡಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬಿಳಿ ಕಾಂಡ ಕೊರಕ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ MS ಉಮಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7349373183. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7349373183. ತುಂಬ ಸಂತೋಷ ಡಾಕ್ಟರ್ ಉಮಾ ಅವರೇ, ತಾವು ಇದುವರೆಗೂ ನಮ್ಮ ಕಾಫಿ ಬೆಳೆಗಾರರಿಗೆ ಈ ಕಾಫಿಯನ್ನು ಬಾಧಿಸುವಂತಹ ಬಿಳಿ ಕಾಂಡಕೊರಕದ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,400 ರೂಪಾಯಿಂದ 23,400 ರೂಪಾಯಿಗಳು, ಅರೇಬಿಕಾ ಚೆರಿ 12,750 ರಿಂದ 14,000 700 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 17,400 ರೂಪಾಯಿಂದ 18,000 ರೂಪಾಯಿಗಳು ಹಾಗೂ ರೊಬೆಸ್ಟಾ ಚೆರಿ 9,250 ರೂಪಾಯಿಂದ 10,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್, ಕೊಟ್ಟೂರು ಚೇನಂಬಾಣೆ. ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಸತತ 15 ವರ್ಷಗಳಿಂದ ಶೇಕಡ 100 ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಆರಂಭವಾಗಿದ್ದು, ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ವ್ಯವಸ್ಥಾಪಕರು ನಾಟೋಳಂಡ ವಿಜು ದೇವಯ್ಯ 9448721240. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಈಗಾಗಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆನ ರಿಸಲ್ಟ್ ಇಂದು ಮಧ್ಯಾಹ್ನ ಬಂದುಟ್ಟು. ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದ 5948 ಮಕ್ಕಳಲ್ಲಿ 5742 ಮಕ್ಕ ಪಾಸಾಗಿ ಶೇಕಡ 96.54% ರಿಸಲ್ಟ್ ಬಂದುಟ್ಟು. ರಾಜ್ಯದಲ್ಲಿ ಕೊಡಗು ಜಿಲ್ಲೆ 8ನೇ ಸ್ಥಾನದಲ್ಲಿ ಉಂಟು. ಕಳೆದ ಸಲ ಶೇಕಡ 82% ರಿಸಲ್ಟ್ ತಗೊಂಡು ರಾಜ್ಯದಲ್ಲಿ ಕೊಡಗು 4ನೇ ಸ್ಥಾನದಲ್ಲಿ ಇತ್ತು. ಆದರೆ ಈ ಸಲ ರಿಸಲ್ಟ್ ನೋಡ್ರೆ ಜಾಸ್ತಿ ಆಗುತ್ತ ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ಬಸವರಾಜು ತಿಳಿಸಿದಳು. ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದ 2904 ಹೈದಗಳಲ್ಲಿ 2776 ಹೈದಗ ಪಾಸಾಗಿ ಶೇಕಡ 95.59% ಸಾಧನೆ ಮಾಡ್ರೆ 3044 ಗೂಡೆಗಳಲ್ಲಿ 2966 ಗೂಡೆಗ ಪಾಸಾಗಿ ಶೇಕಡ 97.44% ಸಾಧನೆ ಮಾಡಿಳು. ಈ ಸಲನು ಗೂಡೆಗಳ ಎತ್ತಿದ ಕೈ, ಜಾಸ್ತಿ ಸಂಖ್ಯೆಯಲ್ಲಿ ಪಾಸಾಗಳು. ಒಟ್ಟು 625 ಮಾರ್ಕ್ಸ್ನ ತಕೊಂಡು ಜಿಲ್ಲೆನ ಇಬ್ಬರು ಗೂಡೆಗ ಸುರ್ಣಸ್ಥಾನದಲ್ಲಿ ಇವಳು. ಮಡಿಕೇರಿ ಸಂತ ಜೋಸೆಫರ ಸಂಯುಕ್ತ ಪ್ರೌಢ ಹೈಸ್ಕೂಲ್ನ ಟಿಟಿ ಲಿನ್ಸಿ ದೇಚಮ್ಮ 621 ಹಂಗೆ, ಕೊಡಗರಹಳ್ಳಿ ಶಾಂತಿನಿಕೇತನ ಪ್ರೌಢ ಹೈಸ್ಕೂಲ್ನ ಸಿಂಚನ ಕೆಐ 621 ಮಾರ್ಕ್ಸ್ನ ತಕೊಂಡು ಸಾಧನೆ ಮಾಡಿಳು. ಜಿಲ್ಲೆಯಲ್ಲಿ 140 ಪ್ರೌಢ ಹೈಸ್ಕೂಲ್ಗಳಲ್ಲಿ 84 ಹೈಸ್ಕೂಲ್ಗ ಶೇಕಡ 100% ರಿಸಲ್ಟ್ನ ತಕೊಂಡು ಸಾಧನೆ ಮಾಡಿರುವುದು ವಿಶೇಷ ಔಟು. ಸರ್ಕಾರಿ ಪ್ರೌಢ ಹೈಸ್ಕೂಲ್ಗಳಲ್ಲಿ 47ರಲ್ಲಿ 37 ಹೈಸ್ಕೂಲ್ಗ ಶೇಕಡ 100ರ ಸಾಧನೆ ಮಾಡಿಳು. ಅನುದಾನಿತ 40 ಪ್ರೌಢ ಹೈಸ್ಕೂಲ್ಗಳಲ್ಲಿ 10 ಹೈಸ್ಕೂಲ್ಗ ಶೇಕಡ 100ರ ಸಾಧನೆ ಮಾಡ್ರೆ, ಅನುದಾನ ರಹಿತ 53 ಪ್ರೌಢ ಹೈಸ್ಕೂಲ್ಗಳಲ್ಲಿ 37 ಪ್ರೌಢ ಹೈಸ್ಕೂಲ್ಗ ಶೇಕಡ 100ರ ಸಾಧನೆ ಮಾಡಿಳು. ಒಟ್ಟಾರೆ ಜಿಲ್ಲೆಯಲ್ಲಿ ಈ ಸಲ ಪರೀಕ್ಷೆ ಬರೆದಿದ್ದ 5948 ಮಕ್ಕಳಲ್ಲಿ 5742 ಮಕ್ಕ ಪಾಸಾಗಳು. 206 ಮಕ್ಕ ಪಾಸ್ ಆತ್ಲೆತ್ತ ಇಲಾಖೆನ ಉಪನಿರ್ದೇಶಕರು ಮಾಹಿತಿನ ಕೊಟ್ಟಳು. ತುಂಬಾ ಕಷ್ಟಪಟ್ಟು ಸಾಧನೆನ ಮೆಟ್ಲಿನ ಹತ್ತಕ್ಕೂತ ತೋರಿಸಿಕೊಟ್ಟ ಭಗೀರಥ ಅವರ ಪ್ರಯತ್ನ ಮನ್ಸರ ಕುಲಕ್ಕೆ ಮಾದರಿತ ಚಿಂತಕರು ಹಂಗೆ ಸಾಹಿತಿಗಾಗಿರುವ ಚೀನಾ ಸೋಮೇಶ್ ಅವರು ಹೇಳಿದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ. ಇಂದು ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ನಡೆದ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮದಲ್ಲಿ ಕೂಡಿಯಾಡಿ ಅವರು ಮಾತಾಡಿ, ಗಂಗೆನ ಭೂಮಿಗೆ ಇಳಿಸಿ ಗಂಗೆ ಹೊಳೆನಾಗಿ ಮಾಡಿ ಜನರ ನೀರಿನ ದಹ ತೀರಿಸಿದ ಭಗೀರಥರು ಪ್ರಯತ್ನಶೀಲತೆಯ ರೂಪಾಗಿ ಕಂಡವೆ. ಎಷ್ಟೇ ಕಷ್ಟ ಇದ್ದರೂ ಅದನ್ನು ಸುಲಭ ಆಗಿ ಮಾಡಕ್ಕೂತ ತೋರಿಸಿಕೊಟ್ಟಿರುವ ಅವರ ಪ್ರಯತ್ನನ ಯುವಜನಾಂಗ ತಮ್ಮ ಬದುಕಲ್ಲಿ ಬಳಸಿಕೊಳ್ಳಕುತ್ತ ಅವು ಹೇಳಿದು. ಭಗೀರಥ ಉಪ್ಪಾರ ಸಮಾಜದ ಗೌರವಾಧ್ಯಕ್ಷ ಬಿಸಿ ಗೋವಿಂದರಾಜು ಮಾತಾಡಿ, ಪ್ರಯತ್ನ ಅಂತ ಹೇಳಿದು ಬಸವಣ್ಣನವರ ತತ್ವ ಕಾಯಕವೇ ಕೈಲಾಸ ಅಂತ ಹೇಳುವಂಗೆ, ಪ್ರಯತ್ನ ಅಂತ ಹೇಳಿದು ಈ ಭೂಮಿಯಲ್ಲಿರುವ ಎಲ್ಲ ಮನುಷ್ಯರಿಗೂ ದೇವರು ಕೊಟ್ಟುಟ್ಟು ಆದ್ದರಿಂದ ಒಳ್ಳ ಬದುಕಿನ ಕಟ್ಟಿಕಣಕ್ಕೆ ಯುವಜನಾಂಗ ಪ್ಯಾಚಾಡ್ರೆ ದೇಶದ ಮುತ್ತುಗ ಹಾಕುತ್ತ ಹೇಳಿದು. ಕಾರ್ಯಕ್ರಮಕ್ಕೂ ಮುಂದೆ ಹಿರಿಯವು ಶ್ರೀ ಮಹರ್ಷಿ ಭಗೀರಥ ಅವರ ಪಟಕ್ಕೆ ಹೂನ ಮಾಲೆ ಹಾಕಿ ಗೌರವ ಕೊಟ್ಟು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀಧರ್, ಕೊಡಗುಗೌಡ ವಿದ್ಯಾಸಂಘದ ಅಧ್ಯಕ್ಷ ಅಂಬೇಕಲ್ಲು ನವೀನ್ ಕುಶಾಲಪ್ಪ ಸೇರಿದಂಗೆ ಸಂಬಂಧಪಟ್ಟವು ಮುಖ್ಯಪಟ್ಟವು ಕೂಡಿಯಾಡಿದ್ದು. 2026-27 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಬರುವ ತಿಂಗಳ ಮೇ ತಾರೀಕು 5ಕ್ಕೆ ಬೆಳಿಗ್ಗೆ 10:30 ಜಿಲ್ಲಾ ಪಂಚಾಯಿತಿನ ಸಭಾಪಾಡಿಯಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ಪಂಚಾಯಿತಿನ ಸಿಇಒ ತಿಳಿಸಿದಳು. ಮೂರ್ನಾಡು ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಮೂರ್ನಾಡು ಪೀಡರ್ಲಿ ರಿಪೇರಿ ಕೆಲಸ ಇರುವುದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ್ಟ ಮೂರ್ನಾಡು ಮುತ್ತಾರ್ಮುಡಿ ಕುಂಬಳದಾಳು ಕಿಗ್ಗಾನು ಕಬಡಕೇರಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರುವುದಿಲ್ಲ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದಳು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕುಶಾಲನಗರ ಕನ್ನಡ ಸಿರಿ ಸ್ನೇಹ ಬಳಗ ಇವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 10:30 ಮಡಿಕೇರಿಪೇಟೆಯ ಗಾಂಧಿ ಭವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟಿದ ಹಬ್ಬ ದಿನಾಚರಣೆ ಹಂಗೆ ಅವರ ಚಲನಚಿತ್ರ ಗೀತೆಗಳ ಗಾಯನ ಕಾರ್ಯಕ್ರಮ ಏರ್ಪಾಡಾಟು. ಭಾರತೀಯ ಗ್ಲೋಬಲ್ ಅಕಾಡೆಮಿ ಆಫ್ ಎಜುಕೇಷನ್ ಕೊಡಗುಗೌಡ ಸಮಾಜ ಮಡಿಕೇರಿ, ಕೆವಿಜಿ ಮೆಡಿಕಲ್ ಕಾಲೇಜ್ ಸುಳ್ಯ, ರೋಟರಿ ಮಿಸ್ಟಿ ಹಿಲ್ಸ್ ಮಡಿಕೇರಿ, ಹಂಗೇಗೌಡ ಯೂನಿಂಗ್ ಸ್ಟಾರ್ಸ್ ಕ್ರಿಕೆಟರ್ಸ್ ಮರಗೋಡು ಇವರ ಕೂಡು ಕೂಟಲಿ ಇದೇ 26 ಮರಗೋಡಿನ ಭಾರತೀಯ ಜೂನಿಯರ್ ಕಾಲೇಜಿನ ಆಟದ ಬಳಿ ಪುಕ್ಸಟೆ ವೈದ್ಯಕೀಯ ತಪಾಸಣಾ ಮತ್ತೆ ಸಲಹಾ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭ ಪಡ್ಕೊಳ್ಳಕ್ಕೆ ಶಿಬಿರದಲ್ಲಿ ಎಲ್ಲಾ ತರಹದ ಕಾಯಿಲೆಗಳ ನೋಡಿವೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಕಡೆಯಿಂದ ಕರ್ನಾಟಕ ರಾಜ್ಯದಲ್ಲಿ 11 ರಾಷ್ಟ್ರೀಯ ಲೋಕ್ ಅದಾಲತ್ ನಡೆದಿತ್ತ. ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗೆ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ತಿಳಿಸಿದಳು. ಪುಕ್ಸಟೆ ಕೃತಕ ಕಾದು ಹಾಕುವ ಮತ್ತೆ ಪುಕ್ಸಟೆ ಆರೋಗ್ಯ ತಪಾಸಣಾ ಶಿಬಿರ 4/25 ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮುಟ ವಿರಾಜಪೇಟೆ ತಾಲೂಕಿನ ಅರಮೇರಿ ಎಸ್ಎಂಎಸ್ ಇಸ್ಕೂಲ್ನ ಅಂಗಡಿಯಲ್ಲಿ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭ ಪಡ್ಕೊಳ್ಳಕ್ಕೆ ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಶನ್ ಟ್ರಸ್ಟ್, ಕೊಟ್ಟೂರು ಚರಂಬಾಣೆ. ಈ ಸಲ ಫಂಕ್ಷನ್ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ? ಮಕ್ಕಳಿಗೆ ನಿನಗೆ ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ಗೆ ಹೋಗ್ಬೇಕು, ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾ, ಎರಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಭಾಗಮಂಡಲ ಕೋರಂಗಾಲ ಗ್ರಾಮದ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮ ಇದೇ 24ರಂದು ನಾಳೆ ಶುಕ್ರವಾರ ಬೆಳಿಗ್ಗೆ 9 ಗಂಟೆಯಿಂದ ಆರಂಭವಾಗಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ತೀರ್ಥ ಪ್ರಸಾದ ಸ್ವೀಕರಿಸುವಂತೆ ದೇವಾಲಯದ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು, ಕಾರ್ಯದರ್ಶಿ, ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ಕೇಳಿಕೊಂಡಿದ್ದಾರೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶ್ವ ಹಬ್ಬದ ಕೊಡುಗೆ, ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್, ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಂಡ್ರೋಡ್, ಮಡಿಕೇರಿ. ಮೂಳೆಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ March 27 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ಫ್ಲಾವ್ಸ್. 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮೂಳೆಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 1-960-6017-186. ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ವಿರಾಜಪೇಟೆಯ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಫರ್ನಿಚರ್ ಗಳನ್ನು ಖರೀದಿಸುವಾಗ ವಿಶ್ವ ಹಬ್ಬದ ಬಂಪರ್ ಆಫರ್. 1,00,000 ಖರೀದಿಗೆ 2-door ಅಲ್ಮಿರಾ ಫ್ರೀ, 50,000 ಖರೀದಿಗೆ ಸ್ವಿಂಗ್ ಫ್ರೀ, ಕಾರ್ನರ್ ಸೋಫಾ ಸೆಟ್ ಗೆ ಟೀಪಾಯ್ ಫ್ರೀ. ಸೇಲ್ಸ್ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫಿಮೇಲ್ ಹಾಗೂ ಲೋಡಿಂಗ್ ಅನ್ಲೋಡಿಂಗ್ ಮಾಡಲು ಸ್ಟಾಫ್ ಬೇಕಾಗಿದ್ದಾರೆ. ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ. ಮುತ್ತಾರ್ಮುಡಿ ಶ್ರೀ ಭದ್ರಕಾಳಿ ದೇವರ ವಾರ್ಷಿಕ ಹಬ್ಬ ನಾಳೆ ತಾರೀಕು 24-28 ಶ್ರೀ ನಂಬೂದರಿ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. ಭಗವತ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿದ್ದಾರೆ. ಮುಖ್ಯಸ್ಥರು, ಅಧ್ಯಕ್ಷರು ಮತ್ತು ಸಮಿತಿ ಸದಸ್ಯರು ಶ್ರೀ ಭದ್ರಕಾಳಿ ದೇವಸ್ಥಾನ ಸಮಿತಿ ಮುತ್ತಾರ್ಮುಡಿ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದಲೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.